ಬಂದಿ ನೋಡಮ್ಮ. ಎಲ್ಲದಕ್ಕೂ ಕಾರಣೀಕರ್ತನಾದ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ನೆನೆದು ಗೋಕಾ ಸತ್ಯವಾದ ಸಾವಿತ್ರಿ ಗುರು ಪರಂಪರೆಯಲ್ಲಿ ಸರ್ವ ಗುರು ಬಂಧುಗಳನ್ನು ನೆನೆಯುತ್ತಾ ನೋಡಮ್ಮ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳ ಗರ್ಭದಿಂದ ಜನಿಸಿ ಬಂದು ಪ್ರಾತಃ ಕಾಲದಲ್ಲಿ ಎದ್ದು ಅವರು ಏನೇನು ಮಾಡಬೇಕು ಅದನ್ನು ನಾನು ಹೇಳ್ತೀನಮ್ಮ. ಕೇಳಮ್ಮ, ನಾನೊಂದು ಮಾತೊಂದು ಹೇಳುವೆನ, ಕೇಳ ಕೆಳದಿ ನೀನ ಆಲಿಸಿ ಪೇಳುವೆ ನಾನಿನಗೆ, ಆಲಿಸಿ ಪೇಳುವೆ ನಾನಿನಗೆ, ಅಂದ ಮಾತೊಂದು ಹೇಳುವೆನ, ಕೇಳ ಕೆಳದೆ ನೀನ ಆಲಿಸಿ ಪೇಳುವೆ ನಾನಿನಗೆ, ಆಲಿಸಿ ಪೇಳುವೆ ನಾನಿನಗೆ. ಹಾಗೀರಪ್ಪಿಗೆ ಹೋಗಿ ನಾನು, ಹಾಗೀರಪ್ಪಿಗೆ ಹೋಗಿ ನಾನು ಪಾಕಿಸ್ತಾನ ಮಾಡುವೇನ, ಭಾಗಿರತಿಗೆ ಹೋಗಿ ನಾನು, ಭಾಗಿರತಿಗೆ ಹೋಗಿ ನಾನು ಪಾಕಿಸ್ತಾನ ಮಾಡುವೇನ. ದೇವರ ಪೂಜೆಯ ಹರುಷದಿ ಮಾಡುವೇನ, ದೇವರ ಪೂಜೆ ಹರುಷದಿ ಗೈಯುವೇನ, ಭಕ್ತಿ ಭಾವದಿ ಪೂಜೆಯ ಗೈಯುವೇನ, ಅಮ್ಮ ಗೈಯುವೇನ, ಅನಂದ ಮಾತಂದ ಹೇಳುವೆನ, ಕೆಳ ಕೆಳತೇನಿ ಆಲೇಶ ಪೇಳುವೆ ನಾನಿನಗೆ, ಆಲೇಶ ಪೇಳುವೆ ನಾನಿನಗೆ. ಅಮ್ಮ ಸಖಿ, ನಾನು ಪ್ರಾತಃ ಕಾಲದಲ್ಲಿ ಎದ್ದು ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಮಡಿಯ ಬಟ್ಟೆಗಳಂಟುಕೊಂಡು ಆಮೇಲೆ ಸದ್ಗುಣ ಮನಸ್ಸಿನಿಂದ ಭಗವಂತನ ವ್ರತಾಜ್ಞೆಯನ್ನು ಮಾಡ್ತೀನಮ್ಮ. ಅಮ್ಮ, ಮಾತಾ ಪುತ್ರ ಸ್ವರೂಪಗಳಂತ ನನ್ನ ತಂದೆ ತಾಯಿಗಳನ್ನು ಪ್ರತ್ಯಕ್ಷ ಪರಮೇಶ್ವರ ಪಾರ್ವತಿ ಎಂದು ಭಾವಿಸಿ ಅವರು ಹೇಳಿದಂತೆ ನಾನು ಕೇಳ್ತೀನಮ್ಮ. ನೋಡಮ್ಮ, ಈಗ ನನ್ನ ತಂದೆಯ ಪಾದ ಪೂಜೆ ವೇಳೆಯಾಗಿದೆ, ನಾನು ಅಪ್ಪ ಅಜ್ಜಿಯವರನ್ನು ಕರೆಯುತ್ತೇನೆ, ನೀನು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಮ್ಮ. ನಾನು ಸಿದ್ಧ ಮಾಡ್ತೀನಿ. ಆಗಲಿಮ್ಮ. ಅಪ್ಪ, ಅಪ್ಪಾಜಿ ಬಂದನಮ್ಮ, ಸಾವಿತ್ರಿ ಬಂದನಲ್ಲ. ತಮ್ಮ ಪವಿತ್ರವಾದಂತಹ ಪಾದಗಳನ್ನು ಈ ನಮ್ಮ ಪುತ್ರಿಗೆ ಅನುಗ್ರಹಿಸಿ ಈ ಪೂಜೆ ಸ್ವೀಕಾರಗಳು ಎಂದು ತಮ್ಮ ಪಾದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೀನಿ. ಅಪ್ಪ ಸಾವಿತ್ರಿ, ನಿನ್ನ ಇಷ್ಟಾನುಸಾರವಾಗಿ ಪೂಜೆ ನೆರವೇರಲಮ್ಮ. ತಂದೆ ಪಾದ ಪೂಜೆಯ, ತಂದೆ ಪಾದ ಪೂಜೆಯ, ಭಕ್ತಿಲೆ ಮಾಡುವೆ, ಭಕ್ತಿಲೆ ಮಾಡುವೆ. ನೋಡಮ್ಮ, ಚಂದನಿಂದ ಕಸ್ತೂರಿ, ಸಂಪಿಗೆ, ನಾಗಸಂಪಿಗೆ, ಇದಲ್ಲದೆ ನಾನಾ ತಣ್ಣ ಅಂತ ಪುಷ್ಪಾದಿಗಳನ್ನು ಈ ನನ್ನ ಪಿತನ ಪಾದ ಮೇಲೆ ಧರಿಸುತ್ತೀನಮ್ಮ. ನೋಡಮ್ಮ, ಈ ಪಾದಗಳು ಎಂತಹದ್ದು ಎಂದರೆ ಮೂರು ಅಂಗಗಳ ತುಂಬಿ ಹೊರತಿಲ್ಲವಂತಹದ್ದು. ನೋಡಮ್ಮ, ರಾಜ ಪ್ರತ್ಯಕ್ಷ ದೇವತಾ ನಮ್ಮ ಸುತಿವಾಣಿಯಂತೆ ಈ ದೇವನ ಪಾದಗಳು ಸಾಧು ಸಜ್ಜನರ ಹೃದಯ ನಡೆಯಲು ಲಸಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂತಹ ಈ ತಪಸ್ವರೂಪಿಯ ಅಂತ ನನ್ನ ಪಿತನ ಪಾದಕ್ಕೆ ನಾನು ನಮಸ್ಕರಿಸುತ್ತೇನಮ್ಮ. ನಮಸ್ಕಾರ ಮಾಡಿ, ನಾವು ನಮಸ್ಕಾರ ಮಾಡ್ತೀವಿ. ಪ್ರೇಮದ ಮಂತ್ರಿ, ನನ್ನ ಮಗಳಾದ ಸಾವಿತ್ರಿಯನ್ನು ನೋಡಿದೆ, ಹೌದು ಪ್ರಭುಗಳೇ, ಎಷ್ಟು ಭಕ್ತಿಯುಳ್ಳವರಾಗಿದ್ದಾರೆ. ಇಲ್ಲದೆ ಈಕೆ ಮುಖ ಕಮಲ ಎಷ್ಟು ಮನೋಹರವಾಗಿ ತೋರುತ್ತದೆ ನೋಡು. ಹೌದು ಮಹಾಪ್ರಭುಗಳೇ, ಮಂತ್ರಿಗಳೇ, ಇದು ಅಲ್ಲದೆ ನನ್ನ ಮಗಳೊಳಗೆ ಇನ್ನೊಂದು ತರಹದ ಚಿಂತೆಯು ಕೊರೆಯಲಿಕ್ಕೆ ಹತ್ತಿರುವುದು. ಏನು ಮಹಾರಾಜರೇ, ತಮ್ಮ ಮನೆಯೊಳಗೆ ಮತ್ತಾವತಾರದ ಚಿಂತೆಯು ಕಳ್ಳಿಕ್ಕೆ ಹತ್ತಿರುವುದು? ಕೇಳಿ ಮಂತ್ರಿಗಳೇ. ಆಗಲಿ ಪ್ರಭು. ಪದಲ್ಲ ಚಿಂತಿ ಬೆಳೆನೋ ಮಲತಿ, ಪದಲ್ಲ ಚಿಂತಿ ಬೆಳೆನೋ ಮಲತಿ, ಮೋಹನ ಮೊದಲ ಚಿಂತಿ ಪ್ರೇರಣ ಮಾತ್ರಿ, ಮೊದಲ ಚಿ ಮಂತ್ರಿಗಳೇ, ಎಲ್ಲವರ ಚಿಂತೆ ಏನಂದ್ರೆ ನನ್ನ ಮಗಳಾದ ಸಾವಿತ್ರಾ ದೇವಿ ಬಹಳ ವಯಸ್ಸು ಮುಗಿದು ಯೌವನ ಬಾಧೆಗೆ ಬಂದಿರುವಳು. ಅವಳಿಗೆ ತನ್ನ ತಕ್ಕ ಪುರುಷನು ಎಂದು ಯೌವನ ಏನು? ಯಾಕೆಂದರೆ ರೂಪದಲ್ಲಿ ನೋಡಿದರೆ ಮಹಾದೇವಿಯು ಲಕ್ಷ್ಮಿಯೋ ಸರಸ್ವತಿಯೋ, ಗುಣದಲ್ಲಿ ತುಂಗಿಯಂತೆ ವಿದ್ಯೆಯಲ್ಲಿ ನಾರಾಯಣಿಯಂತೆ ಇಂಥ ಗುಣ ಸಂಪನ್ನಳಾದ ನನ್ನ ಮಗಳಾದ ಸಾವಿತ್ರಿಗೆ ತನ್ನ ತಕ್ಕ ಪುರುಷನು ಎಂದು ದೊರೆಯುವನೋ ಏನು? ಇದೇ ನನ್ನ ವರದ ಚಿಂತೆ ಮಂತ್ರಿಗಳೇ. ಮಹಾರಾಜರೇ, ಇದು ರಾಜ್ಯದ ವಿಷಯವಾಗಿದ್ದರೆ ಮಂತ್ರಿಗಳು ಸೈನಾಧೀಶರು ಸಹಿಸಿಕೊಳ್ಳತಕ್ಕದ್ದು ಮಹಾರಾಜ. ಇದು ತಮ್ಮ ಅರಮನೆ ವಿಚಾರ ಅಂದ ಮೇಲೆ ಇದನ್ನು ಸ್ವತಃ ತಾವೇ ಪರಿಗ್ರಹಿಸಬೇಕು ಮಹಾರಾಜ. ಹೌದು ಮಂತ್ರಿಗಳೇ, ನಾನು ಅಷ್ಟೇ ಮಾಡುತ್ತೇನೆ. ಸಾವಿತ್ರಿ ಅಪ್ಪಾಜಿ, ಬರಮ್ಮ ಹೇಳಪ್ಪ. ಸಾವಿತ್ರಿ ಅಪ್ಪ, ನೀನು ಯಾವನ ಬಾಧೆಗೆ ಬಂದ್ರಿ ಅಮ್ಮ? ಹೀಗೆ ಮಾತನಾಡುತ್ತಿದ್ರಿ ಅಮ್ಮ? ಸಾವಿತ್ರಿ ಅಪ್ಪ, ನೀನು ಯಾವನ ಬಾಧೆಗೆ ಬಂದ್ರಿ? ಆದ್ರೆ ಅಪ್ಪ, ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡಿ ವಿವಾಹವನ್ನು ಮಾಡುವುದು ನನ್ನ ಕರ್ತವ್ಯ. ಆದ್ರೆ ಅಪ್ಪ. ಆದರೆ ಸಾವಿತ್ರಿ ಹೇಳಪ್ಪ, ಹೇಗೆ ಹೋರಾಡಿಕೆ ಬಿಡುವಿಲ್ಲ? ನಮ್ಮ ರಾಜ್ಯದಲ್ಲಿ ಅನಂತ ಕಾರ್ಯಗಳು ಹಾಗೆ ನಿಂತುಕೊಂಡು ಹೋದ್ವಿ. ಹೀಗೇನಪ್ಪ? ಆದ ಕಾರಣ ಸಾವಿತ್ರಿ ಅಪ್ಪ, ನಿನ್ನ ತಕ್ಕ ಪುರುಷನನ್ನು ಸ್ವತಃ ನೀನೇ ಶೋಧ ಮಾಡಿಕೊಂಡು ಬರಬೇಕಮ್ಮ. ಇದೇನಪ್ಪ, ಈ ನಮ್ಮ ಅರಮಂದಿರದಲ್ಲಿ ಎಷ್ಟೋ ಮಂತ್ರಿ ಮಹೋದಯರು ಮತ್ತು ರಾಜ ಪುರೋಹಿತರು ಇರುವಾಗ ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಲಿಕ್ಕೆ ನಾನೇ ಹೋದರೆ ಜನ ಏನಂದಾರಪ್ಪ? ಸಾವಿತ್ರಿ, ಜನರು ಏನೋಲ್ಲಮ್ಮ. ಬೇಡಪ್ಪ, ಯಾರನ್ನಾದ್ರೂ ಕಳಿಸಿಕೊಡಿ ಅಪ್ಪಾಜಿ. ಮಗು ಸಾವಿತ್ರಿ ಅಪ್ಪ, ನೀನು ಒಬ್ಬರೇ ಹೋಗಬೇಡಮ್ಮ. ಅಪ್ಪ, ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನರು ನಿನಗೆ ಗೆಳತಿರುವರು. ಇರುವರಪ್ಪ, ಇದೊಳ್ಳೆ ದಾಸಿಯರು ಇರುವರು. ಹೌದಪ್ಪ, ಅವರಲ್ಲಿ ಯಾರು ನಿನ್ನ ತಕ್ಕ ಗೆಳತಿ ಇರುವಳು ಅವರನ್ನು ಕರೆದುಕೊಂಡು ಹೋಗಿ ಈ ನಮ್ಮ ಕಳಿಂಗ ದೇಶವನ್ನು ಸಂಚರಿಸುತ್ತಾ ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡುತ್ತಾ ಅದರಲ್ಲಿ ಯಾರು ನಿನಗೆ ತಕ್ಕ ಪುರುಷನ ಇರುವನು ಅವನ ಚಿತ್ರಪಟವನ್ನು ತೆಗೆದುಕೊಂಡು ಸಾಯಂಕಾಲದೊಳಗಾಗಿ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರಬೇಕು. ಹೋಗಿ ಬರಲೇಬೇಕೇನಪ್ಪ? ಹೌದಮ್ಮ ಸಾವಿತ್ರಿ, ಹೋಗಿ ಬರಲೇಬೇಕಮ್ಮ. ಆಗ್ಲಿ ಅಪ್ಪ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರಿಯಾದ ನನ್ನ ಕರ್ತವ್ಯ. ನಾನು ಹೋಗಿ ಬರ್ತೇನೆ, ಆಶೀರ್ವಾದ ಮಾಡಿಯಪ್ಪ. ಸಾವಿತ್ರಿ, ಕುಂಕುಮ ಸೌಭಾಗ್ಯ ಹೋಗಿ ಹೋಗುವ ಸಾವಿತ್ರಿ, ಹೋಗಿ ಬರ್ತೀನಿಪ್ಪ. ಆಗಿಲ್ಲಮ್ಮ. ಅಮ್ಮ ಸಖಿ ಕಮಲಗಂಧಿ, ಹೌದಮ್ಮ, ಅಪ್ಪಾಜಿಯವರು ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಿಕೊಂಡು ಬಾ ಎಂದು ನನಗೆ ಆಜ್ಞಾಪಿಸಿದ್ದಾರಮ್ಮ. ಹೋಗೋಣಮ್ಮ, ನಡೆಯಮ್ಮ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಯಾವ ಬದಿಯಿಂದ ಹೋಗ್ಬೇಕಮ್ಮ? ಅಲ್ಲಮ್ಮ, ಹಿರಿಯರು ಸಂಪ್ರದಾಯ ಅಂತ ಮಾಡಿದ್ರಮ್ಮ. ಅದಕ್ಕಾಗಿ ನನ್ನ ಕೇಳಿದೆ. ನೋಡ್ರಿವಾ, ಹೇಳಮ್ಮ. ಯಾವ್ದು ಒಂದು ಶಿವಕಾರ್ಯಕ್ಕೆ ಹೋಗ್ಬೇಕಾರೆ ಹೋಗ್ಬೇಕಾದ್ರೆ ಎಷ್ಟು ಜಾನದಿ ಹೋಗಣಮ್ಮ? ನಾವು ಹೋಗೋಣ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ. ತಕ್ಕ ಪುರುಷನು ಸಿಗುವ ನಿಲ್ಲೇ ನಿನ್ನ ಭೋಗಯುತ ಸಾಗರೆ, ಉಪಗೇನು ಯತ್ನ ಮಾಡಲೇ ಮುಂದ ಕೋಗೆ ನೋಡೋಣಬಾರದೆ, ನನ್ನ ಪ್ರೇಮದ ಗೆಳತಿ ಬಾರೆ ನೀನು ಬಾರೆ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ಜನ ಪ್ರೇಮದ ಗೆಳತಿ ಬಾರೆ. ಅಮ್ಮ, ನಾನಂತೂ ಸಹಿಸಲಮ್ಮ, ನೋಡಮ್ಮ, ಈ ಕಾಲಿಕತ್ತಮ್ಮ ಎನ್ನಂತರಂಗದ ವೇದನೆಯ ನಾನು ಅಲ್ಲಮ್ಮ. ಅಮ್ಮ, ಆಯ್ತಮ್ಮ, ಕಲಿತಮ್ಮ. ಭೂಮಿಯ ಮೇಲೆ ಚೆನ್ನಾಗಿ ಹುಟ್ಟಬಾರದಿತ್ತಮ್ಮ. ಅಮ್ಮ, ಚೆನ್ನಾಗಿ ಹುಟ್ಟುವದ ಕ್ಯೂತ ಮಣ್ಣಾಗಿ ಹುಟ್ಟಿದ್ದರೆ ಎಷ್ಟೋ ಸಾಧು ಸತ್ಪುರುಷರ ಪಾದ ಧೂಳಿ ಪಡೆದು ಧನ್ಯಳಾಗುತ್ತಿದ್ದೆ ನಮ್ಮ, ಧನ್ಯಳಾಗುತ್ತಿದ್ದೆ ನಮ್ಮ. ಬಿಡಮ್ಮ ನಾನು ಸಹಿ ಸಲಮ್ಮ ನಾನು ಸಹಿ ಸಲಮ್ಮ ಈ ರೀತಿ ಚಕ್ರ ನನಗೆ ಬಂದಿಲ್ಲಮ್ಮ ಇವತ್ತು ಯಾಕೆ ಬಂತಮ್ಮ ನನಗೆ ಅಲ್ಲಮ್ಮ ನಿನಗೆ ಚಕ್ರ ಬಂದಿತ್ತಮ್ಮ ನಿಮ್ಮಂಗ ವಯಸ್ಸಿದ್ದಾಗ ನನಗೂ ನಾಲ್ಕು ಚಕ್ರ ಬರ್ತದ್ಯವ ಆಗ ನೀ ಏನ್ ಮಾಡ್ತಾ ಇದ್ದೀಯ ಅಮ್ಮ ಚಕ್ರ ಬರ್ತಾವ ಒಂದು ದೊಡ್ಡ ಮೂಲಿ ಹಿಡ್ಕೊಂಡು ತಪ್ಪಿಸ್ಬೇಕು ಬಿಡಮ್ಮ ಅಮ್ಮ ಚಕ್ರ ಎಲ್ಲಿವರೆಗೆ ಬರ್ತಾವಂತ ಕಷ್ಟ ಇವ ಆಮೇಲೆ ಲಗ್ನ ಆಗ್ತಿಲ್ಲ ಚಕ್ರ ಪಕ್ರೀ ಏನ್ ಬಿಡಮ್ಮ ನೀನು ಚೇಷ್ಟಾ ಮಾಡಿದೆ ಅಲ್ಲಮ್ಮ ಅಲ್ಲಿ ನೋಡಿಲ್ಲಮ್ಮ ನಾವು ನಾನು ಆಗಿಂದ ನೋಡಿ ಆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಮ್ಮ ಈಗಂತೂ ಪೂಜೆ ವೇಳೆ ಆಗಿದೆ ನಾವು ಆ ಪೂಜೆನ ಮುಗಿಸಿಕೊಂಡೆ ಮುಂದೆ ಹೋಗೋಣಮ್ಮ ಹಾಗೆ ಮಾಡುವ ಅಲ್ಲಿ ನಾನು ಹೂವನ್ನು ತೆಗೆದುಕೊಂಡಿರ್ತೀನಮ್ಮ ಹೂವನ್ನು ಹರ್ಕೊಂಡು ನೀನು ಪತ್ರಿ ವನ ಸಮೀಪಿದೆಯಮ್ಮ ಹೌದು ಬೇಗನೆ ಹೋಗಿ ಪತ್ರಿಯನ್ನು ತೆಗೆದುಕೊಂಡು ಬರಮ್ಮ ಹಸಿನ ಹರ್ಕೊಂಡು ಬರ್ತೀನಿ ಹೋಗೋಣಮ್ಮ ಸರಿ ಅಮ್ಮ ಹೋಗುನು ಬಾಗಿ ಹೋಗುನು ಬಾಗುನು ಬಾಗಿ ಹೋಗುನು ಬಾಷ್ಪರ ಹರಿಲಿಕ್ಕೆ ಹೋಗು ಬಾ ದೇವಸ್ಥಾನದ ಬದಿಯಲ್ಲಿ ಯಾರೋ ಪುಣ್ಯ ಪುರುಷರು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಎತ್ತಕಡೆ ಬರ್ತಾ ಇದ್ರಮ್ಮ ಅವರನ್ನು ನೋಡಬೇಕಾದ್ರೆ ರಾಜಪುರುಷನಂತೆ ಕಾಣ್ತಾ ಇದ್ರಮ್ಮ ಅವರು ಬಂದ ಮೇಲೆ ಅವ್ರು ಯಾರು ನೀವು ವಿಚಾರ ಮಾಡ್ಕೊಂಡು ಬರ್ಬೇಕಮ್ಮ ಬಾರಮ್ಮ ಹೋಗಿ ಬರ್ತೀನಿ ಹೋಗಿ ಬರಮ್ಮ ಈಗ ಹರಿಯುವೆ ನಾನು ತರ ತರದ ಹೇಳಂತರಲು ನಾನು ಹೂವಿನ ವನಕ್ಕೆ ಹೋಗುತ್ತೇನೆ. ಸ್ವಾಮಿ ತಾವ್ಯಾರು ಮತ್ತು ತಮ್ಮ ಹೆಸರೇನು? ತಾವು ವಾಸ ಮಾಡುವ ಸ್ಥಳ ಕೇಳ್ತೇನೆ. ಎಲ್ಲ ಸ್ತ್ರೀ ಹೇಳಿ, ನಮ್ಮ ಹೆಸರು ಯಾತಕ್ಕೆ ಬೇಕು? ಇದು ಎಲ್ಲದ ನಮ್ಮ ಪೂರ್ವವೃತ್ತ ಅಂತ ತಿಳಿದು ನೀನೇನು ಮಾಡುವಿ? ಅಲ್ರಿಯಪ್ಪ, ತಮ್ಮ ಹೆಸರು ಬೇಕಾದ್ರೆ ಕೇಳಲಿಕ್ಕೆ ಬಂದಿದ್ರೆ. ಹೀಗೋ? ಹೌದ್ರಿ, ನನ್ನ ಹೆಸರು ಸತ್ಯವಾನ ಕುಮಾರ. ನಿಮ್ಮ ಹೆಸರು ಸತ್ಯವಾನ ಕುಮಾರ, ಬಹಳ ಸಂತೋಷ ಆಯ್ತು. ಅಲ್ರಿಯಪ್ಪ, ತಾವು ತಮ್ಮ ತಂದೆಯವರ ಹೆಸರೇನ್ರಿ? ನಮ್ಮ ತಂದೆಯವರ ಹೆಸರು ದುಮ್ಮಸೇಹಿನ ಮಹಾರಾಜರು. ನಿಮ್ಮ ತಾಯಿಯವರ ಹೆಸರ್ರಿ? ಶಾಂತಮತಿಯಾದ ರಮಾದೇವಿಯವರು. ಅಲ್ರಿಯಪ್ಪ, ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ ಪಾಯಪ್ಪ? ನಮ್ಮ ತಂದೆ ದುಮ್ಮಸೇನ ಮಹಾರಾಜರು ವಯೋರದ್ದರ ನೇತ್ರ ಹಿರಣ್ಯರಾಗಿರುತ್ತಾರೆ. ಪಣ್ಣವ್ರಿ ಮತ್ತೆ ಕುಡ್ರಿಯಪ್ಪ. ಅಲ್ರಿಯಪ್ಪ, ನೀವು ತಾವಿರುವ ಆಸನ ವಾಸಸ್ಥಳ ಯಾವ್ದ್ರಪ್ಪ ಅಂತ ಕೇಳ್ತೇನೆ. ಈ ಗೋರಾರಣ್ಯದ ಮಧ್ಯದಲ್ಲಿ ಅಲ್ಲೊಂದು ಆಶ್ರಮ ಕಾಣುತ್ತಿದೆಯಲ್ಲ, ಕಾಣ್ತದ್ರಿ? ಹಾ, ಆಶ್ರಮದಲ್ಲಿ ನಾನು ನನ್ನ ತಂದೆ ತಾಯಿಗಳ ಒಳಗೂಡಿ ವಾಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ತಂದೆ ತಾಯಿ ಕೂಡಿ ವಾಸ ಮಾಡ್ಕೋತಲ್ಲೇದ್ರಿಪ್ಪ? ಹೌದು. ಮತ್ತು ನಿಮ್ಮ ತಂದೆಯವರ ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರಪ್ಪ? ನಮ್ಮ ತಂದೆ ತಾಯಿಗಳು ಬಹಳ ಮುಪ್ಪಿನವರು ಇರುತ್ತಾರೆ. ಅವ್ರ ಸೇವಾ ಯಾರು ಮಾಡ್ತಾರೆ? ತಂದೆ ತಾಯಿಗಳ ಸೇವೆ ಬೇರೆ ಯಾರು ಮಾಡಬೇಕು? ಸ್ವತಃ ನಾನೇ ಮಾಡುತ್ತೇನೆ. ನೀವು ಮಾಡ್ತೀರ ಬಹಳ ಅಚ್ಚರಿ ಅನಿಸ್ತದ್ರಿಪ್ಪ. ಇರಲಿ, ರಥ ಪೂಜೆಯನ್ನು ಮಾಡೋದಕ್ಕಾಗಿ ಪತ್ರಿ ಪುಷ್ಪಾದಿಗಳು ಬೇಕಾಗಿದ್ದವು. ನಾನು ಇನ್ನು ಆಶ್ರಮಕ್ಕೆ ಹೋಗುತ್ತೇನೆ. ಹೋಗಿ ಬರ್ತೀರಪ್ಪ, ಹೋಗಿ ಬರೀಪ. ಸವಿತ್ರಮ್ಮ, ಅಮ್ಮ ಹೋಗಿ ಬಂದೇ ತಮ್ಮ ಕಾರ್ಯ. ಸತ್ಯವಾನ ಅವರೇ, ಸತ್ಯವಾನ ಸಂತೋಷ. ಅವ್ರ ತಂದೆಯವರ ಸೈನಮ್ಮ? ಅವ್ರ ತಂದೆಯವರ ಸಂತುಮ್ಮ ಮಹಾರಾಜ. ತಾಯಿಯವರ ಸೈನಮ್ಮ? ರಮಾದೇವಿ ಹತ್ರವಾಹಿವ. ಹೌದಮ್ಮ, ಹೌದ್ರಿ. ನೋಡ್ರಿ, ಅವರು ರಾಜಪುತ್ರ ಅಂತ ಕಾಣ್ತಾ ಇದ್ರಮ್ಮ. ಈ ಘೋರಾರಣದಲ್ಲಿ ಇರ್ಲಿಕ್ಕೆ ಏನ್ ಕರ್ನಮ್ಮ ಅವರು? ನೋಡ್ರಿ, ಏನಮ್ಮ ಅವ್ರ ವೈದ್ಯಗಳು ಬಂದು ಇವ. ಹೌದಮ್ಮ, ಅವ್ರ ರಾಜಕೀಯ ಕಸ್ಕೊಂಡ್ರಿ? ಅವ್ರ ರಾಜ್ಯವೆಲ್ಲ ಹರಣವಾಗಿ ಹೋಗ್ಯಾತ್ರವಾಯ್ವ. ಅದಕ್ಕಾಗಿ ಆಶ್ರಮ ಇರ್ತಾರಮ್ಮ. ಹೌದ್ರ, ಅವ್ರ ತಂದೆ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ರಮ್ಮ? ಮತ್ತಾರು ಮಾಡ್ಬೇಕಲ್ಲ, ಸತ್ಯವಂತ್ರ ಅವ್ರ ಮಾಡ್ತಾರ ಹತ್ರಿ. ಹೌದಮ್ಮ, ಹೌದ್ರಿ. ಅಂದ ಮೇಲೆ ಇಂಥವರ ಸೇವೆಯು ನನಗೆ ಸೇವೆ ಕಾಲ ನನ್ನ ಪೂರ ಪುಣ್ಯವೇ ಸರಿಯಮ್ಮ. ಇವರ ಸೇವೆಯನ್ನು ನಾನು ಸದಾ ಕಾಲದಲ್ಲಿ ಮಾಡ್ತೀನಮ್ಮ. ಯಾಕಮ್ಮ ಹೀಗೆ ಮಾಡ್ತಾರತಿ? ಅಲ್ರಿಯವ್ತಕ್ಕಂತಾನಲ್ಲ, ಹೌದ್ರಿ. ನಾವು ರಾಜ್ಯ ಮನೆತನದ. ಹೌದಮ್ಮ, ಸಿರಿ ಸಂಪತ್ತಲ್ಲಿ ಬೆಳೆದವರು ರಾಜ್ಯೇಶ್ವರನ ಇದ್ದಾರೆವ. ಹರೇದಮ್ಮ, ನಮ್ ಯುವತ ತಕ್ಕ ಮಂತಾನಲ್ಲ, ಬ್ಯಾಡ. ಹಾಗನ್ ಬಿಡಮ್ಮ, ಒಮ್ಮೆ ನಾನು ಮನಸ್ಸಿನಲ್ಲಿ ವರ್ಷದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ಯಾವ ಕಾಲಕ್ಕೂ ಲಗ್ನವಾಗುವುದಿಲ್ಲಮ್ಮ. ನಾನು ಲಗ್ನವಾದ್ರೆ ಅವರನ್ನೇ ಆಗತಕ್ಕಳಮ್ಮ. ಇದು ನನ್ನ ಕೊನೆಯ ನಿರ್ಧಾರ. ನೀ ಅವ್ರನ್ನ ಲಗ್ನ ಆಗ? ಹೌದಮ್ಮ, ನೀ ಅವ್ರನ್ನ ಲಗ್ನ ಆಗ್ತಾನು. ನಿಮ್ಮಿಂದ ವಚನ ಬೇಕು ನೋಡು. ನನ್ನಿಂದ ಆಗತ್ತನ? ಹೌದು. ಮತ್ತು ಶ್ರೀ ಗಜಾನನ ಆನ್ಸಬೇಕವ ಅಮ್ಮ. ಶ್ರೀ ಗಜಾನರಾಣಿ ಸೂರ್ಯಚಂದ್ರನೇವ. ಸೂರ್ಯಚಂದ್ರರ ಮಾತಾಡ್ತಿದ್ದಾನೇವ. ಭೂದೇವಿಯ ಆಣಿ ನನ್ನ ಮಾತಾ ಪಿತರಾಣಿ. ಪುಣ್ಯ ಪುರುಷ ಸತ್ಯವಾನ ಸಲುವಾಗಿ ಅಮ್ಮ. ಅಮ್ಮ ನಿನ್ನೆ ಕೊಡ್ಬೇಕು, ನಿನ್ನೆ ಕೊಟ್ಟೇನು. ಇದಲ್ಲದೆ ನನ್ನ ಕೊರಳ ಕೊಟ್ಟೇನಮ್ಮ. ಅಪ್ಪಾಜರು ಹೇಳಿ ನನ್ನ ಲಗ್ನದ ಕಾರ್ಯವನ್ನು ಮಾಡಿಸುವ ಭಾರ ನಿನ್ನೇ ಕೂಡಿದೆಯಮ್ಮ. ಅಂದಾಯ್ತಮ್ಮ. ಮಹಾರಾಜ ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ. ನಮ್ಮ ತಂದೆಗೆ ನೀಡಿದ ವಚನ, ನಮ್ಮ ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳ ಮನೆಯ. ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ನನಗಿದಿನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ. ನಮ್ಮ ತಂದೆಗೆ ನೀಡಿದ ವಚನ, ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳ ಮನೆಯ. ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ, ಆನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದವಾಯಿತು ನಾನು ಹೋಗೋಣ ಅಪ್ಪ ಆಗಿರು ಹೇಳಿ ಈ ಪುಣ್ಯ ಕಾರ್ಯವನ್ನು ನೀನು ಮಾಡಲೇಬೇಕಮ್ಮ. ಸಂತೋಷಮ್ಮ ಅಂತೂ ಕಾರಣವ. ಆರುತಿಯ ಮಧುತ ಜಯ ಜಯ ಆರುತಿಯ ಇಲ್ಲಿ ತನಕ ಸತ್ಯವಾನ್ ಸಾವಿತ್ರಿ ಸನ್ನಾಟ ಕೇಳಿದ್ರಿ. ಇದನ್ನ ಪ್ರಸ್ತುತಪಡಿಸಿದವರು ಗೋಕಾಕದ ಶ್ರೀ ಈಶ್ವರಚಂದ್ರ ಎಸ್ ಬೆಟಗೇರಿ ಮತ್ತು ಸಂಗಡಿಗರು. ರೈತ ಬಾಂಧವರೇ, ಮುಂಗಾರು ಬೆಳೆಗೆ ಇದೀಗ ಬಸವನ ಹುಳುವಿನ ಕಾಟ ಹೆಚ್ಚಾಗಿದ್ದು ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ ಈಗ ಕೇಳೋಣ ಸೋಮಶೇಖರ್ ರೂಳಿ ಅವರಿಂದ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮುಂಗಾರು ಬೆಳೆಗಳಿಗೆ ಬಸವನ ಹುಳು ದೊಡ್ಡ ಪೀಡೆಯಾಗಿ ಕಾಡ್ತಾ ಇದ್ದು ಆರ್ಥಿಕವಾಗಿ ಬಹಳಷ್ಟು ನುಕ್ಸಾನನ್ನು ಉಂಟು ಮಾಡ್ತಾ ಇದೆ. ಬಸವನ ಹುಳುವಿನ ನಿರ್ವಹಣೆ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ ಗಮನಿಸಬೇಕು. ಮುಂಗಾರು ಹಂಗಾಮಿನ ಆರಂಭದೊಳಗೆ ಬಿತ್ತಿದಂತಹ ಸೋಯಾ, ಉದ್ದು, ಹೆಸರು ಮತ್ತ ತೊಗರಿ ಬೆಳೆಗಳು ಎರಡು ಮತ್ತ ನಾಲ್ಕನೆಯ ಎಲೆ ಹಂತದೊಳಗೆ ಇರುವಂತಹ ಸಂದರ್ಭದೊಳಗೆ ಅಂದ್ರೆ ಸುಮಾರು 10-20 ದಿನಗಳ ಬೆಳೆ ಇರುವಾಗ ರೈತರ ಹೊಲಗಳಲ್ಲಿ ಬಸವನ ಹುಳು, ಇದನ್ನ ಶಂಖದ ಹುಳು ಅಂತೂ ಕೂಡ ಕರೀತಾರ, ಇದರ ಬಾಧೆ ಕಂಡು ಬರ್ತಾ ಇದೆ. ಈ ಹುಳುಗಳು ಬೆಳೀತಾ ಇರುವಂತಹ ಗಿಡದ ಪ್ರಥಮ 2-4 ಎಲೆಗಳು, ತುದಿ ಚಿಗುರು, ದೇಟುಗಳು ಮತ್ತು ಕಾಂಡಗಳನ್ನು ಕೆರೆದು ತಿನ್ನುವುದು ಕಂಡು ಬರ್ತದೆ. ಈ ಪೀಡೆ ಬಾಧಿತ ನಾಟಿಕೆಗಳು ಸರಿಯಾಗಿ ಬೆಳೆಯದೆ ನಶಿಸಿ ಹೋಗ್ತವ. ಮತ್ತ ಈ ಪೀಡೆ ಬಾಧೆ ಜಾಸ್ತಿ ಆಯಿತು ಅಂತಂದ್ರ ಅಂಥ ಬಾಧಿತ ಹೊಲಗಳ ರೈತರು ಮತ್ತೊಮ್ಮೆ ಬಿತ್ತನೆ ಕಾರ್ಯ ಮಾಡಬೇಕಾಗ್ತದೆ. ಮಳೆಗಾಲದೊಳಗೆ ತುಂತುರು ಮಳೆ ಮತ್ತು ಸೂರ್ಯನ ಮಂದ ಪ್ರಕಾಶ ಇರುವಾಗ ಹಗಲಿನಲ್ಲಿಯೂ ಸಹಿತ ಇವುಗಳ ಬಾಧೆ ಕಾಣಬಹುದು. ಸಾಮಾನ್ಯವಾಗಿ ಸಾಯಂಕಾಲದಿಂದ ಬೆಳಗಿನ ಜಾವ ತನಕನು ಬೆಳೆಗಳನ್ನು ತಿಂದು ಪುನಃ ಬೆಳಗಾದ ಕೂಡಲೇ ಅಡಗು ತಾಣಗಳಲ್ಲಿ ಸೇರಿಕೊಳ್ತವೆ. ಮಳೆಗಾಲದೊಳಗೆ ನೀರಿನ ಮೂಲದ ಸುತ್ತಮುತ್ತ ಹೊಲದಲ್ಲಿರುವಂತಹ ಬದು, ಓಡಾಡುವ ಸ್ಥಳ, ಕಳೆ ಕಸಗಳು ಈ ಪೀಡೆಯ ಅಡಗು ತಾಣಗಳಾಗಿವ. ಈ ಅಡಗು ತಾಣಗಳಲ್ಲಿ ಇವು ವೃದ್ಧಿಯಾಗ್ತವ. ಒಂದು ಪ್ರೌಢ ಶಂಖದ ಹುಳು ತನ್ನ ಜೀವಿತಾವಧಿಯೊಳಗೆ 5-6 ಸಲ ಪ್ರತಿ ಸಲಕ್ಕ 200 ರಂಗ, ಒಟ್ಟು 1,000-1,200 ತತ್ತಿಗಳನ್ನು ಇಡುವಂತಹ ಸಾಮರ್ಥ್ಯ ಹೊಂದಿದ್ದು 3-5 ಸೆಂಟಿಮೀಟರ್ ಆಳದೊಳಗೆ ಭೂಮಿಯ ಒಳಗಡೆ ಇಟ್ಟು ಆನಂತರ ಅವುಗಳನ್ನು ಜಿಗುಟಾದ ವಸ್ತುವಿನಿಂದ ಮುಚ್ಚುತ್ತದೆ. ಅನುಕೂಲಕರ ವಾತಾವರಣ ಇತ್ತು ಅಂತಂದ್ರೆ ಮೊಟ್ಟೆಯಿಂದ ಹೊರಗೆ ಬಂದಂತಹ ಮರಿಗಳು ಜೀವನ ಚಕ್ರ ಮುಂದುವರಿಸ್ತವ. ಇಲ್ಲದಿದ್ರೆ ಶಂಖದೊಳಗೆ ಸುಪ್ತಾವಸ್ಥೆಗೆ ಹೋಗ್ತವ. ಈ ಬಸವನ ಹುಳುವಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಪೀಡೆಗೆ ಆಸರೆಯಾಗುವ ಅಡಗು ತಾಣಗಳಾದಂತಹ ಹುಲ್ಲು, ಕಸಕಡ್ಡಿ ಮುಂತಾದವುಗಳನ್ನು ತೆಗೆದು ಹೊಲವನ್ನು ಸ್ವಚ್ಛವಾಗಿ ಇಡಬೇಕು. ಯಾವಾಗ ಶಂಖದ ಹುಳುವಿನ ಆರ್ಭಟ ಜಾಸ್ತಿಯಾಗುವುದಕ್ಕೆ ಶುರುವಾಗ್ತದೆ ಅಂತಹ ಸಮಯದೊಳಗೆ ಹೊಲದೊಳಗೆ ಅಲ್ಲಲ್ಲಿ ಕೃಷಿ ತ್ಯಾಜ್ಯಗಳ ಗುಂಪಿ ಹಾಕುವುದರಿಂದ ಹುಳುಗಳು ಆಸರೆಗಾಗಿ ಅಡಗಿ ಕೂಡ್ತವ. ಪ್ರತಿ ದಿನ ಅವುಗಳನ್ನು ಆಯ್ದು ಸಾಬೂನಿನ ನೀರಿನೊಳಗೆ ಅಥವಾ ಕಾರ್ಬರಿಲ್ ದ್ರಾವಣದೊಳಗೆ ಹಾಕಿ ಸಾಯಿಸಬಹುದು. ಹೊಲದ ಗಡಿಗುಂಟ ಹರಳು ಉಪ್ಪನ್ನ ಸುರಿಬೇಕು. ಸಾಯಂಕಾಲ ಅಥವಾ ಮುಂಜಾನೆ ಸಮಯದೊಳಗೆ ಕೈಯಿಂದ ಆರಿಸಿ ಗೋಣಿಚೀಲದೊಳಗೆ ಕಲೆ ಹಾಕಿದಂತಹ ಬಸವನ ಹುಳುಗಳನ್ನು ಬಕೆಟ್ಟಿಗೆ ಹಾಕಿ ಮೇಲೆ ಉಪ್ಪು ಹಾಕುವುದರಿಂದ ನಾಶಪಡಿಸಬಹುದು. ಹೊಲದೊಳಗೆ ಅಲ್ಲಲ್ಲಿ ನೀರಿನಲ್ಲಿ ನೆನೆಸಿದ ಗೋಣಿಚೀಲ ಹರಡಿ ಅಥವಾ ಕಳಿತ ಕಸ ಹೊಲದೊಳಗೆ ಗುಂಪಾಗಿಟ್ಟು ಆಸರೆಗಾಗಿ ಬರುವ ಹುಳುಗಳ ಮೇಲೆ ಬ್ಲೀಚಿಂಗ್ ಪುಡಿಯನ್ನು ಧೂಳೀಕರಣ ಮಾಡಿ ನಾಶ ಮಾಡಬಹುದು. ಎಕರೆಗೆ 8-10 ಕೆಜಿಯಷ್ಟು ಬ್ಲೀಚಿಂಗ್ ಪುಡಿಯನ್ನು ಬಳಸಬಹುದು. 2.5 ಮೆಟಾಲ್ಡಿಹೈಡ್ ಮಾತ್ರೆಗಳನ್ನು ಎಕರೆಗೆ 2 ಕೆಜಿಯಷ್ಟು ಹೊಲದೊಳಗೆ ಎರಚಿದ್ರೆ ಇವುಗಳಿಗೆ ಆಕರ್ಷಿತವಾಗಿ ಬಸವನ ಹುಳುಗಳು ಸಾಯ್ತವೆ. ವಿಷಪಾಷಾಣ ತಯಾರು ಮಾಡುವಂತಹದ್ದು, ಅದನ್ನ ಬಳಸುವಂತಹದ್ದು. ಅಕ್ಕಿ ಅಥವಾ ಗೋಧಿ ತವುಡು 10 ಕೆಜಿಯಷ್ಟು ತಗೊಳ್ಬೇಕು. 5 ಕಿಲೋ ಬೆಲ್ಲ ಮತ್ತು ತಕ್ಕ ಮಟ್ಟಿಗೆ ನೀರು, ಸುಮಾರು 6-7 ಲೀಟರ್ನಷ್ಟು ನೀರು. ಇವನ್ನೆಲ್ಲ ಬೆರೆಸಿ 36 ತಾಸು ಮುಚ್ಚಿ ಇಡಬೇಕು. ಇದಾದ ನಂತರ ಸಾಯಂಕಾಲ ಕಾರ್ಬರಿಲ್ 50 SP 400 ಗ್ರಾಂನಷ್ಟು ತಗೊಂಡು ಮಿಶ್ರಣ ಮಾಡಿ ಸಾಯಂಕಾಲ 5 ಗಂಟೆಯ ನಂತರ ಹೊಲದ ಸುತ್ತ ಅಂಚಿನೊಳಗ ಮತ್ತು ಸಾಲುಗಳಲ್ಲಿ ಚೆಲ್ಲಿ ಹುಳುಗಳನ್ನ ನಾಶಪಡಿಸಬಹುದು. ಗಮನಿಸಬೇಕು, ವಿಷಪಾಷಾಣ ಬೆಳೆಸಿದಂತಹ ಸಂದರ್ಭದೊಳಗ ಸತ್ತ ಹುಳುಗಳನ್ನ ಮರುದಿವಸವೇ ಆರಿಸಿ 3 ಫೂಟ್ ಆಳದ ಗುಂಡಿಯೊಳಗ ಹೋಳಬೇಕು. ಇದು ಬಹಳ ಜರೂರ್ ಮಾಡಬೇಕು. ಈ ರೀತಿ ಮಾಡುವುದರಿಂದ ಸತ್ತ ಹುಳುವಿನ ಹೊಟ್ಟೆಯೊಳಗಿರುವಂತಹ ಮೊಟ್ಟೆಗಳನ್ನ ನಾಶ ಮಾಡಿದಂಗಾಗ್ತದೆ ಮತ್ತು ಬೆಕ್ಕು, ನಾಯಿ, ಪಕ್ಷಿ ಮತ್ತೆ ಇತರ ಪರಭಕ್ಷಕಗಳು ಪಾಷಾಣಯುಕ್ತ ಸತ್ತ ಹುಳುಗಳನ್ನ ತಿಂದು ನಾಶ ಆಗುವಂತಹ ಸಾಧ್ಯತೆಗಳಿರುತ್ತದೆ. ಅಂತಹ ಸಂದರ್ಭದೊಳಗೆ ಅವುಗಳನ್ನು ಕಾಪಾಡಬಹುದು. ಕಾರ್ಬರಿಲ್ ವಿಷಪಾಷಾಣವನ್ನು ಬಳಸಿದ ಯಾವುದೇ ಬೆಳೆಗಳಲ್ಲಿ ಇತರೆ ಸಾಕುಪ್ರಾಣಿಗಳು ಮತ್ತು ಜಾನುವಾರುಗಳು ಈ ಪಾಷಾಣದ ತುಣುಕುಗಳನ್ನು ತಿನ್ನಲಾರದಂಗ ಎಚ್ಚರಿಕೆ ವಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಇಲ್ಲವೇ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ಬಸವನ ಹುಳುವಿನ ಕಾಟ ನಿರ್ವಹಿಸುವುದು ಹೇಗೆ ಅನ್ನೋ ಬಗ್ಗೆ ಮಾಹಿತಿ ಕೇಳಿದ್ರಲ್ಲ, ಮಾಹಿತಿಯನ್ನ ಮಾಡಿಕೊಟ್ಟವರು ಸೋಮಶೇಖರ್ ರೋಳಿ. ಈಗ ಒಂದು ಕೃಷಿ ಹಾಡು ಕೇಳೋಣ. ಅಂತ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು